No, I don't.

Baba. Hanumathodiyil kolliyamma ulpaale ಪಾಗದ ಪೂಣಾಯ ಪದನಿದಂ ತೂಣೈ ಸನಿದಂ ಯನ್ ಸನಿದಂ ಪದನಿದ ಪಾದಲ ಅಪದನಿ ಪುಲ್ ಕದಿತ ಕೃತ್ನ ಕೃತ್ನ ದಕ್ಷಿಣೈ ni sa sa sa sa sa sa na le ga ba pa ni sa la pa ni sa ni pa ga ba pa ni da ni da ga ba ba ga ba ga ba pa te ni ba ba ba sa sa ni ya ma parani le le le le le le tu ga ba ba ba ba ga ni da ಬಗರಿ ಸರಿ ಪುಣ್ಯಮ್ಮ